ಎಲ್ ಪಿ ಜಿಗಳು ಬಂದಿದ್ದೇವೆ. ಹಾಗಾಗಿ ತ್ಯಾಜ್ಯಗಳು ಬಳಕೆ ಆಗ್ತಿರ್ತಕ್ಕಂಥ ತ್ಯಾಜ್ಯಗಳು 60-70% ನಮ್ಮ ಕೃಷಿ ಜಮೀನಿನಲ್ಲಿ ಉಳಿತಿದ್ದೇವೆ. ಇವನ್ನ ನಾವು ಬಳಕೆ ಮಾಡಿಕೊಂಡಿದ್ದಾದಲ್ಲಿ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಳಸುರಿವುಗಳೇನಿದ್ದಾವೆ 50%-ನ ನಾವು ರಸಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ತರ ಸುಲಭವಾಗಿ ಮಾಡ್ಕೊಳ್ಬಹುದು? ಈಗ ಒಂದು ನೋಡ್ತಾ ಬರೋಣ, ಈಗ ಯಾವ ರೀತಿ ಸುಲಭವಾಗಿ ಮಾಡ್ಕೋಬಹುದು ಅಂತ ಬಂದಾಗ, ಈಗ ನೋಡಿ ಕಬ್ಬಿದೆ, ಹತ್ತಿ ಇದೆ, ತೊಗರಿ ಇದೆ, ಸೂರ್ಯಕಾಂತಿ ಇದೆ, ಇದಕ್ಕೆ ಸಂಪೂರ್ಣವಾಗಿ ಅದ್ರ ಜೊತೆಗೆ ಈ ಅಡಿಕೆ, ತೆಂಗು ಮತ್ತೆ ಬಾಳೆ ಇವೇನು ಸಂಪೂರ್ಣವಾಗಿ ಬೆಂಕಿ ಹಚ್ತಾರೆ. ಇವನ್ನ ನಾವೇನ್ ಮಾಡಬೇಕು ಅಂತಂದ್ರೆ, ನಾವು ಈಗ ಮುಸ್ಕಿನ ಜೋಳ, ತೊಗರಿ, ಹತ್ತಿ, ಸೂರ್ಯಕಾಂತಿ ಈ ಕಟ್ಟಿಗೆಗಳನ್ನ ನಾವು ಭೂಮಿಗೆ ಸೇರಿಸಬೇಕು ಅಂತಂದ್ರೆ, ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂತಹ ಟ್ರ್ಯಾಕ್ಟರ್ ಆಪರೇಟೆಡ್ ಡಿಸ್ಕ್ ಅನ್ನ ನಾವು ತೆಗೆದುಕೊಂಡು ಮುಂಚಿತವಾಗಿ ನಮ್ಮ ಬೆಳೆ ತ್ಯಾಜ್ಯಗಳೇನಿರ್ತವೆ ಅವನ್ನ ಕಟ್ ಮಾಡಬೇಕಾಗ್ತದೆ. ಅಂದ್ರೆ ಈ ಡಿಸ್ಕ್ ಅನ್ನ ಒಡಿಸೋದ್ರ ಮುಖಾಂತರ ನಾವೇನ್ ಮಾಡಬಹುದು, ಅವನ್ನ ಕಟ್ ಮಾಡಬಹುದು, ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಮಾಡಬಹುದು. ಅದರ ಹಿಂದೆ ಒಂದು ರೋಟವೇಟರ್ ಅಥವಾ ಎರಡು ಬಾಳಿನ ಎಂಬಿ ಪ್ಲೋ ಅನ್ನ ಒಡಿಸಿದಾಗ ಏನಾಗ್ತದೆ, ಸಂಪೂರ್ಣ ಭೂಮಿನಲ್ಲಿ ಸೇರ್ಕೊಳ್ತದೆ. ಹಾಗೆ ಭತ್ತ ರಾಗಿನಲ್ಲಿ ಏನಾಗ್ತದೆ, ಕೆಲವು ಸ್ವಲ್ಪ ಮೇವಾಗಿ ಉಪಯೋಗಿಸ್ತಾರೆ, ಇನ್ನೊಂದು ಸ್ವಲ್ಪ ಮಾರಾಟ ಮಾಡ್ತಾರೆ. ಈಗ ಕಂಬೈನ್ ಹಾರ್ವೆಸ್ಟರ್ ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ ಕಂಬೈನ್ ಹಾರ್ವೆಸ್ಟರ್ನಲ್ಲಿ ಹೇಗಿರ್ತದೆ ಅಂತಂತಂದ್ರೆ, ಅವನು ನೆಲಕತ್ತ ಒಡಿ ಅಂತಂತಂದ್ರೆ ಫುಲ್ ನೆಲಕ್ಕೆ ಸಮನಾಗಿ ಅವನು ಕಟಾವನ್ನ ಮಾಡ್ತಾನೆ. ಒಂದು ಅರ್ಧ ಅಡಿ ಬಿಡು ಅಂತಂದ್ರೆ ಒಂದು ಅರ್ಧ ಅಡಿ ಬಿಟ್ಟು ಮಾಡ್ತಾನೆ. ನಾವು ರೈತರಾಗಿ ಏನಾಗ್ತದೆ ಅಂತಂದ್ರೆ, ಈ ತ್ಯಾಜ್ಯಗಳನ್ನ ಎಷ್ಟು ಭೂಮಿನಲ್ಲಿ ಉಳಿಸ್ತೀವಿ ಅಷ್ಟು ನಾವು ವಾಪಸ್ ನಮ್ಮ ಭೂಮಿಗೆ ತ್ಯಾಜ್ಯಗಳನ್ನ ಕೊಟ್ಟಂಗಾಗ್ತದೆ. ಆ ನಿಟ್ಟಿನಲ್ಲಿ ಏನಿಲ್ಲ ಅಂದ್ರೂ ಒಂದು ಅರ್ಧ ಅಡಿಯಾದ್ರೂ ಉಳಿದಿರ್ತದೆ. ಅದನ್ನ ಕಟಾವ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ರೋಟೋವೇಟರ್ ಬಳಕೆ ಮಾಡೋದ್ರ ಮುಖಾಂತರ ಭೂಮಿಗೆ ಸೇರಿಸೋದ್ರಿಂದ ಒಳ್ಳೆ ಗೊಬ್ಬರ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಒಂದೊಂದು ಬೆಳೆನಲ್ಲಿ ಎಷ್ಟೆಷ್ಟು ಉತ್ಪತ್ತಿ ಆಗ್ತದೆ ತ್ಯಾಜ್ಯಗಳು ಅಂತಕ್ಕಂಥದ್ದು ನೋಡ್ತಾ ಬಂದ್ರೆ, ಭತ್ತದಲ್ಲಿ ಸರಾಸರಿಯಾಗಿ 20 ಕ್ವಿಂಟಲ್ ಇಳುವರಿ ಬಂದ್ರೆ ಅದ್ರ 2 ಪಟ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಆಲ್ಮೋಸ್ಟ್ 4 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಮುಸ್ಕಿನ ಜೋಳದಲ್ಲಿ ಸರಾಸರಿಯಾಗಿ ನಮ್ಮ ರೈತರು 25 ಕ್ವಿಂಟಲ್ ಇಳುವರಿನ ತೆಗೆದುಕೊಳ್ತಾರೆ, ಅದರಲ್ಲಿ 5 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಕಬ್ಬಿನಲ್ಲಿ 2-3 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಹತ್ತಿನಲ್ಲಿ 2-2.5 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ತೊಗರಿನಲ್ಲಿ 3-4 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಸೂರ್ಯಕಾಂತಿನಲ್ಲಿ 1-1.5 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಈ ತೆಂಗಿನಲ್ಲಿ ಬಂದಾಗ ಆಲ್ಮೋಸ್ಟ್ 12-14 ಗರಿಗಳು ಬೀಳ್ತವೆ. ಒಂದೊಂದು ಗರಿನೂ 5-5 ಕೆಜಿ ಬೀಸ್ತದೆ ಅಂದ್ರೆ, 1 ಎಕರೆನಲ್ಲಿ 40 ಗಿಡ ಇದಾವೆ ಅಂತಂತಂದ್ರೆ 2-2.5 ಟನ್ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅಡಿಕೆನಲ್ಲಿ ಬಂದಾಗ ಒಂದು ಸರಾಸರಿಯಾಗಿ 700-750 ಗಿಡಗಳು ಬರ್ತವೆ ಒಂದು ಎಕರೆನಲ್ಲಿ. 750 ಗಿಡಗಳು ಅಂದ್ರೆ ಒಂದು ಗಿಡದಿಂದ 2 ಕೆಜಿ ಗರಿ, 1 ಕೆಜಿ ಸಿಪ್ಪೆ ಗೊನೆ ಸೇರ್ಕೊಂಡಂಗೆ ಒಟ್ಟಾರೆಗೆ 1-3 ಕೆಜಿ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅದನ್ನ ನಾವು ಲೆಕ್ಕ ಹಾಕೊಂಡಾಗ ನಮ್ಗೆ ಆಲ್ಮೋಸ್ಟ್ 2-2.5 ಟನ್ ಉತ್ಪತ್ತಿ ಆಗ್ತದೆ. ಸರಾಸರಿಯಾಗಿ ಯಾವುದೇ ಬೆಳೆಯನ್ನ ತೆಗೆದುಕೊಂಡ್ಲಿ ನಾವು 2.5-5 ಟನ್ ತನಕ ತ್ಯಾಜ್ಯಗಳು ಒಂದು ಎಕರೆ ಪ್ರದೇಶದಲ್ಲಿ ಉತ್ಪತ್ತಿ ಆಗ್ತದೆ. ನಾವು ಅದನ್ನ ಏನ್ ಮಾಡಬೇಕು ಅಂತಂತಂದ್ರೆ, ಆ ತ್ಯಾಜ್ಯಗಳನ್ನ ಲಭ್ಯವಿರತಕ್ಕಂಥ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಭೂಮಿಗೆ ನಾವು ಸೇರಿಸಬೇಕಾಗ್ತದೆ. ಸೇರಿಸಿದಾದ್ಮೇಲೆ ಒಂದು ಕ್ವಶನ್ ಏನ್ ಬರ್ತದೆ ಅಂದ್ರೆ, ರೈತರಿಗೆ ಇದು ನಾವು ಸೇರಿಸಿದಾದ್ಮೇಲೆ ಬೇಗನೆ ಕಳೀತದ, ಕಳಿಸ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಉತ್ಪತ್ತಿ ಆಗ್ತದೆ. ಈಗ ಒಂದು ಎಕ್ಸಾಂಪಲ್, ಈ ಭಾಗದಲ್ಲಿ ಹೆಚ್ಚು ಬೆಳೀತಕ್ಕಂತಹ ಬೆಳೆ ಕಬ್ಬು. ಕಬ್ಬಿನಲ್ಲಿ ಕಬ್ಬನ್ನ ಕಟಾವ್ ಆದ ತಕ್ಷಣ ಏನು ರೌದಿ ಬರ್ತದೆ, ಆ ರೌದಿಯನ್ನ ಪರ್ಯಾಯ ಸಾಲುಗಳಲ್ಲಿ ನಾವು ಹರಡಬೇಕಾಗ್ತದೆ. ತುಂಬಾ ಚೆನ್ನಾಗಿ ನಾವು ಕೃಷಿಯನ್ನು ಮಾಡ್ಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ನೀರು ಕೊಡ್ಲಿಕ್ಕೆ, ಗೊಬ್ಬರ ಕೊಡ್ಲಿಕ್ಕೆ, ಬೇಸಾಯ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತಂದ್ರೆ, ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಲ್ಲಿ ಕಬ್ಬಿನ ರೌದಿಯನ್ನ ಹರಡಬೇಕು. ಹರಡಿದ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ, 200 ಲೀಟರ್ ಡ್ರಮ್ ನಲ್ಲಿ 15-20 ಕೆಜಿ ಯೂರಿಯಾ ಗೊಬ್ಬರವನ್ನು ಬೆರೆಸ್ಕೋಬೇಕು. 10 ಕೆಜಿ ಸಗಣಿ, 15 ಕೆಜಿ ಯೂರಿಯಾ, 10 ಕೆಜಿ ಸಗಣಿಯನ್ನ ಬಗ್ಗಡವನ್ನ ಮಾಡಿಕೊಂಡು ನಾವೇನ್ ಮಾಡ್ಬೇಕು ಅಂತಂತಂದ್ರೆ, ಅದನ್ನ ಸ್ಪ್ರಿಂಕ್ಲರ್ ಇಟ್ಟು ನಾವು ಆ ಜಮೀನಿಗೆ ಸಿಂಪರಣೆ ಮಾಡಬೇಕು. ಅವಾಗ ಏನಾಗ್ತದೆ ಅಂತಂತಂದ್ರೆ, ಈ ಕಬ್ಬಿನ ರೌದಿನಲ್ಲಿ ಸಿಎನ್ ರೇಷಿಯೋ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಅಂದ್ರೆ ಮೋರ್ ದನ್ 60:1 ಇರ್ತದೆ. ಆ 60:1 ಇದ್ದಾಗ ತ್ಯಾಜ್ಯ ಕಳೀತಕ್ಕಂಥದ್ದು ಸ್ಲೋ ಆಗ್ತದೆ. ನಾವು ಯೂರಿಯಾವನ್ನ, ಸಗಣಿ ಬಗ್ಗಡವನ್ನ ಇದ್ರ ಮುಖಾಂತರ ಕೊಡೋದ್ರಿಂದ ಏನಾಗ್ತದೆ, ಅದರ ಸಿಎನ್ ರೇಷಿಯೋನ ನಾವು ಕಡಿಮೆ ಮಾಡಬಹುದು. ಅವಾಗ ಏನಾಗ್ತದೆ, ಕಳೆಯುವಿಕೆಯ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. 2-3 ತಿಂಗಳಲ್ಲಿ ಕಳೀತಕ್ಕಂತಹ ವಸ್ತು 1.5-2 ತಿಂಗಳಲ್ಲಿ ಕಳೀತಕ್ಕಂಥದ್ದು ಬರ್ತದೆ. ಈಗ ಇನ್ನೊಂದು ಏನ್ ಬಂದಿದೆ ಅಂತಂದ್ರೆ, ಈ ವೇಸ್ಟ್ ಡಿಕಂಪೋಸರ್ ಅಂತ ಬಂದಿದೆ. ಈ ವೇಸ್ಟ್ ಡಿಕಂಪೋಸರ್ನ ಈ NCOF ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನವರು ಡೆವಲಪ್ ಮಾಡಿದ್ದಾರೆ. ಕೇವಲ 20 ರೂಪಾಯಿಗೆ ಸಿಗ್ತದೆ ಅದು. ಅದು 30 ml ಇರ್ತದೆ ಒಂದು ಬಾಟ್ಲ್. ಒಂದು ಬಾಟ್ಲನ್ನು ತೆಗೆದುಕೊಂಡ್ರೆ 1 ಎಕರೆಗೆ ನಾವು ಬಳಕೆ ಮಾಡಬಹುದು. ಅದನ್ನು ಹೇಗೆ ಬಳಕೆ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋದ್ರೆ,